ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬಾಗಲಕೋಟ್ ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 75%. ಬೀದರ್, ಕೊಪ್ಪಳ, ಯಾದಗಿರಿ ಮತ್ತ ಜೈರಾಬಾದ್ಗಳಲ್ಲಿ 80%. ರಾಯಚೂರು, ಬಳ್ಳಾರಿ ಜಿಲ್ಲೆಗಳಲ್ಲಿ 85%. ವಿಜಯಪುರ ಜಿಲ್ಲೆ ಒಳಗ 70% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು, ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡಬಹುದಾಗಿದೆ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಕೆಲವು ಕಡೆ ಗುಡುಗು ಮಿಂಚುಗಳು ಮಳೆಯ ಜೊತೆಗೆ ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕು ಚುಂಬಕ ಗಾಳಿ ಬೀಸುತ್ತಿ. ನಿತ್ಯ ಮೇಘ ಸಂದೇಶ ಕೇಳಿದ್ದೀರಿ. ಈಗ ತಜ್ಞವಾಣಿಯಲ್ಲಿ ಮಾಂಸದ ಕೋಳಿ ಸಾಕಾಣಿಕೆ ಈ ಕುರಿತು ಡಾಕ್ಟರ್ ಮಂಜುನಾಥ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ತಜ್ಞವಾಣಿ ರೈತ ಬಂಧರಿಗೆಲ್ಲ ನಮಸ್ಕಾರ. ರೈತ ಬಂಧರಿಗೆ ನನ್ನ ಜೊತೆಗೆ ಫೋನ್ ಲೈನ್ ಮೇಲೆ ಡಾಕ್ಟರ್ ಮಂಜುನಾಥ್ ಪಾಟೀಲ್ ಅವರದ್ರ. ಇವರು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪಶು ವಿಜ್ಞಾನಿಯಾಗಿ ಸೇವೆ ಸಲ್ಲಿಸಲಿದ್ದಾರೆ. ಇವರನ್ನ ಮಾತಾಡಿಸಿ ಈ ಮಾಂಸದ ಕೋಳಿ ಸಾಕಾಣಿಕೆ ಯಾವ ರೀತಿ ಮಾಡಬೇಕು, ಯಾವ ರೀತಿನ ಒಳ್ಳೆ ರೀತಿಯಿಂದ ನಿರ್ವಹಣೆ ಮಾಡಿದ್ರೆ ಲಾಭ ಮಾಡಿಕೊಳ್ಳಿಕ್ಕೆ ಸಾಧ್ಯದ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಂತ. ನಮಸ್ಕಾರ ಮಂಜುನಾಥ್ ಪಾಟೀಲ್ ಅವರೇ. ನಮಸ್ಕಾರ ಸರ್. ಸರಿಗೆ ನಮ್ಮ ರೈತರು ತಲೆತಲಾಂತರಗಳಿಂದ ಬಹಳಷ್ಟು ಜನ ಕೋಳಿ ಸಾಕಾಣಿಕೆನ ಮಾಡಿಕೊಂಡೆ ಹೊಂಟರು. ಈ ಕೋಳಿ ಸಾಕಾಣಿಕೆಯಲ್ಲಿ ಎಷ್ಟು ಪ್ರಕಾರ ಅಥವಾ ಎಷ್ಟು ವಿಧದಲ್ಲಿ ನಾವು ಕೋಳಿಯನ್ನ ಸಾಕಬಹುದು? ಕೋಳಿ ಸಾಕಾಣಿಕೆಯಲ್ಲಿ ನಾವೇನ್ ತಿಳ್ಕೊಂಡಿರ್ತಂದ್ರೆ ಕೋಳಿ ಅಂಬ ತಕ್ಷಣ ಒಂದೇ ಪ್ರಕಾರ ತಿಳ್ಕೊಂಡಿರ್ತೀವಿ. ಆದ್ರೆ ಆ ರೀತಿ ಆಗಂಗಿಲ್ಲ. ಅದು ಇದರಲ್ಲಿ ಮೊಟ್ಟೆ ಕೋಳಿ ಸಾಕಾಣಿಕೆ, ಮಾಂಸದ ಕೋಳಿ ಸಾಕಾಣಿಕೆ, ಮನೆ ಹಿತ್ತಲಲ್ಲಿ ಸಾಕುವ ತಳಿಗಳು ಅಂತ ಬರ್ತಾವ ಸರ್. ಈ ಮೊಟ್ಟೆ ಕೋಳಿ ಸಾಕಾಣಿಕೆ ಅಂತಂದ್ರೆ ಒಂದು ವೈಟ್ ಲೆಗ್ ಹಾರ್ನ್ ಅಂತಂದು ಈ ಮೊಟ್ಟೆ ಸಾಕುವಂತಾನೆ ತಳಿಗಳು ಅವು. ಅದು ದಿನ ಒಂದು ಮೊಟ್ಟೆ ಇಡ್ತದದು B300 ಅಂತ ಬರ್ತದ. ಅದು ವೆರೈಟೀಸ್. ಮಾಂಸದ ಕೋಳಿ ಸಾಕಾಣಿಕೆ ನಾವು ಮಾಡ್ತೀವಿ ಅಂತಂದ್ರೆ ಈ ಮಾಂಸದ ಸಲುವಾಗಿನ ನಾವು ಮಾಡ್ತೀವಿ. ಇದು ಯಾವ ರೀತಿ ಅಂದ್ರೆ ಇದು ಕಾಬು, ರಾಸು, ಹಬ್ಬರಡು ಅಂತಂದ್ರೆ ಬೇರೆ ಬೇರೆ ವೆರೈಟೀಸ್ ಗಳು ಇವು ಬರ್ತಾವ ಪ್ರಭೇದಗಳು ಅಂತ. ಇದ್ರದ್ದು ಏನಂತಂದ್ರೆ ಆರು ವಾರದಷ್ಟೇ ನಾವು ಮಾಂಸದ ಕೋಳಿ ಕೊಡ್ತೀವಿ ಅಂತ ಸಾಕ್ತೀವಿ. ಆರು ವಾರ ಸಾಕಿದಾಗ ನಾವು 3.5-4 kg ಫೀಡ್ ತಿನ್ನಿಸ್ತೀವಿ, ಆಹಾರ ತಿನ್ನಿಸ್ತೀವಿ. ಬೇರೆ ಬೇರೆ 3 ಆಹಾರಗಳನ್ನು ತಿನ್ನಿಸ್ತೀವಿ. ತಿನ್ನಿಸಿದಾಗ ಅವು 2-2.5 kg ದೇಹದ ತೂಕ ಬಡಿತೇವು ಆರು ವಾರದಲ್ಲಿ. ಅಂದ್ರೆ 4 kg ಆಹಾರ ತಿಂದು 2-2.5 kg ದೇಹದ ತೂಕ ಬಡಿತೇವ ಆರು ವಾರದಾಗ ಅಂತಂದ್ರೆ ಭೂಮಿ ಮೇಲೆ ಯಾವುದು ಇಷ್ಟು ಫಾಸ್ಟ್ ಆಗಿ ದೇಹದ ತೂಕ ಬಡಿಯುತ್ತದೆ ಯಾವುದೂ ಇಲ್ಲ. ಇದು ಒಳ್ಳೆಯದ್ರಿ. ಇದು ಮಾಂಸದ ಕೋಳಿ ಸಾಕಾಣಿಕೆ ವೈಶಿಷ್ಟ್ಯ. ಮೂರನೇ ಏನಂತಂದ್ರೆ ಯಾವ ಪ್ರಕಾರ ಅಂತಂದ್ರೆ ಮನೆ ಹಿತ್ತಲಲ್ಲಿ ಸಾಕುವಂತ ತಳಿಯೋದು ಗಿರಿರಾಜ ಸ್ವರ್ಣಧಾರ ಅಂತ ಬರುತ್ತೆ. ಅದ್ರದ ಮತ್ತೆ ಬ್ಯಾರಿ. ಈಗ ನಾವು ಏನು ಮಾತಾಡ್ತಾ ಇದ್ದೀವಿ ಅಂದ್ರೆ ಮಾಂಸದ ಕೋಳಿ ಸಾಕಾಣಿಕೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್. ಅದು ಏನಂತಂದ್ರೆ ಇದು 6 ಅಷ್ಟೇ ಸಾಕೋದು. 6 ಆಗತ್ತೆ ತಕ್ಷಣ ಮತ್ತೆ ಅವನ ಕೋಳಿಗಳನ್ನ ಯಾವಾಗ ದೇಹದ ತೂಕ ಪಡ್ಕೊಂಡು ಅವ್ನು ಮಾರಾಟ ಮಾಡಿಬಿಡ್ತು. ಮಂಜುನಾಥರ, ಈಗ ಮಾಂಸದ ಕೋಳಿ ಸಾಕಾಣಿಕೆ ನಾವು ಮಾಡಬೇಕು ಅಂತಂದ್ರೆ ವೈಜ್ಞಾನಿಕವಾಗಿ ಮಾಡಬೇಕಾಗ್ತದೆ, ಅದಕ್ಕೊಂದು ಶೆಡ್ ಕಟ್ಟಬೇಕಾಗ್ತದೆ, ಮನೆ ಕಟ್ಟಬೇಕಾಗ್ತದೆ. ಈ ಮನೆ ಕಟ್ಟಬೇಕು ಅಂತಂದ್ರೆ ಒಂದು ಕೋಳಿಗೆ ಎಷ್ಟು ಜಾಗ ಇರಬೇಕು ಮತ್ತೆ ಯಾವ ದಿಕ್ಕಿನಲ್ಲಿ ಕಟ್ಟಿದ್ರೆ ಚಲೋ ಅಂತಾರೆ? ಒಂದು ಕೋಳಿ ಮನೆ ನೀವು ಕಟ್ಟಬೇಕಾಯ್ತು ಅಂತಂದ್ರೆ ಒಂದು ದಿಕ್ಕು ಬಹಳ ಮುಖ್ಯ. ಆ ಉದ್ದನೆಯ ಭಾಗ ಏನಿರ್ತದ ಅದು ಪೂರ್ವ ಪಶ್ಚಿಮ ದಿಕ್ಕಿಗಿರ್ಬೇಕು. ಎರಡನೇದು ಯಾವತ್ತಿಗೂ ಕೋಳಿ ಮನೆ ಆದಷ್ಟು ಉದ್ದನೆ ಜಾಸ್ತಿ ಇರಬೇಕು. ಅಗಲ ಮಾತ್ರ 30 feet ಮೂವತ್ತು ಅಡಿಗಿಂತ ಜಾಸ್ತಿ ನಾವು ಕೋಳಿ ಮನೆಗಳನ್ನ ಅಗಲನ್ನ ಮಾಡಕ್ ಹೋಗ್ಬಾರ್ದು. 30 feet ರೆಸ್ಟ್ರಿಕ್ಷನ್ ಮಾಡಬೇಕು. ಆ ಕೋಳಿ ಸಂಖ್ಯೆಗಳು ಜಾಸ್ತಿ ಆದಂಗೆಲ್ಲ ಈ ಉದ್ದನೆಯ ಭಾಗ ಏನಿರ್ತಲ್ಲ ಅದನ್ನ ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು. ಒಂದು ಕೋಳಿಗೆ 1 square feet ಜಾಗ ಕೊಡ್ಬೇಕು ನಾವು. ಒಂದು ಚದರ ಅಡಿ ಜಾಗ ಕೊಟ್ಟಗನ ಅದು ನಾವು 1000 ಕೋಳಿಗಳು ಇರ್ತಪ್ಪ ಅಂದ್ರೆ 1000 ಚದರ ಅಡಿ ಆ ರೀತಿ ನಾವು ಕೋಳಿಗಳಿಗೆ ಕೊಟ್ಟಂತ ಹೋಗ್ಬೇಕು. ಮತ್ತೆ ಯಾವತ್ತಿಗೂ ಉದ್ದನೆಯ ಭಾಗ ಏನಿರ್ತಲ್ಲ ಪೂರ್ವ ಪಶ್ಚಿಮ ದಿಕ್ಕಿಗೆ ಇರ್ಬೇಕು. ಇದು ಬಹಳ ಮುಖ್ಯ. ಮತ್ತೆ ಆಹಾರ ಕೊಡ್ಲಿಕ್ಕೆ ನೀರ್ ಕೊಡ್ಲಿಕ್ಕೆ ಯಾವ ರೀತಿ ಒಂದು ವ್ಯವಸ್ಥೆ ಮಾಡ್ಕೋಬೇಕಂತಾರೆ? ಇದು ಕೋಳಿ ಸಾಕಾಣಿಕೆದಲ್ಲಿ ಈ ಮಾಂಸದ ಕೋಳಿ ಸಾಕಾಣಿಕೆ ಏನ್ ಮಾಡ್ತೀವಿ ದಪ್ಪ ಸತ್ತ ಪದ್ಧತಿ ಅಂತ ನಾವು ಕರಿತೀವಿ. ದಪ್ಪ ಸತ್ತ ಪದ್ಧತಿ ಅಂತಂದ್ರೆ ನಾವು ಕೋಳಿ ತರೋದಕ್ಕಿಂತ ಮುಂಚೆನೆ ನಮ್ಮ ಭತ್ತದ ಒಟ್ಟ ಆಯ್ತು, ನೆಲಗಡ್ಲೆ ಒಟ್ಟದ ಒಟ್ಟ ಆಯ್ತು, ಕಟ್ಟಿಗೆ ಪುಡಿ ಆಯ್ತು, ಅವನ್ನ ಕೆಳಗಡೆ ನಾವು ಹಾಕ್ಬೇಕಾಗುತ್ತೆ. ಈ ಭತ್ತದ ಒಟ್ಟು ಈಗ ನಮ್ಮ ಭಾಗದಲ್ಲಿ ಜಾಸ್ತಿ ಸಿಗದಂತದ್ರನ್ನ ಈ ಭತ್ತದ ಒಟ್ಟು ಜಾಸ್ತಿ ಸಿಗುತ್ತದ. ಆ ಭತ್ತದ ಒಟ್ಟು ತಗೊಂಡು ಬಂದು ಆ 2-3 ಸೆಂಟಿಮೀಟರ್ ತನ ಆ ಫಸ್ಟ್ ಗೆ ಹಾಕಬೇಕು. ಹಾಕಿದ ಮೇಲೆ ನೆಕ್ಸ್ಟ್ ನಾವಿನ ಕೋಳಿಗಳು ತರ್ತಿರ್ತೀವಿ, ಮರಿಗಳನ್ನ ತರ್ತೀವಿ. ಅವನ್ನ ನಾವೇನ್ ಮಾಡ್ಬೇಕಾಗತ್ತ, ಅವು ಬೆಳಕಿನ ಕೆಳಗಡೆ ಅದಕ್ಕೆ ಬ್ರೂಡರ್ ಗಾರ್ಡ್ ಅಂತ ಕರಿತೀವಿ ನಾವು. ಆ ಬ್ರೂಡರ್ ಕೆಳಗಡೆ ಬೆಳಕಿನ ವ್ಯವಸ್ಥೆ ಮಾಡಿ ಕೆಳಗಡೆ ಕೋಳಿಗಳನ್ನ ನಾವೇನು ಕೋಳಿ ಮರಿಗಳನ್ನ ಅಲ್ಲಿ ನಾವು ಬಿಡಬೇಕಾಗುತ್ತೆ, ಯಾಕಂದ್ರೆ ಬೆಳಕಿನ ವ್ಯವಸ್ಥೆ ಮಾಡಬೇಕು. ಅದನ್ನ ಆಮೇಲೆ ಇದನ್ನ ಯಾಕೆ ನಾವು ಭತ್ತದ ಒಟ್ಟು ಹಾಕ್ತೀವಿ ಕೆಳಗಡೆ, ಅದ್ರ ಮೇಲೆ ಯಾಕೆ ಕೋಳಿ ಸಾಕಬೇಕಂತ ಕರೆದ್ರೆ, ಕೋಳಿ ಏನು ಮಲಮೂತ್ರ ಏನು ಮಾಡ್ತಾ ಇರ್ತದ ಅದು ಹೀರಿಕೊಳ್ಳಕ ಅನುಕೂಲ ಆಗತ್ತ, ಮತ್ತೆ ಅದು ಯಾವುದೇ ಒಂದು ಹೊಲಸ ಆಗ್ಲಾರ್ದ ಹಿಡಿತದ. ಯಾವುದು ಇದು ನಮ್ದು ಭತ್ತದ ಒಟ್ಟು ಹಾಕೋದು, ಇದು ಬಹಳ ಮುಖ್ಯ ಅದು ಸರ್. ಆಮೇಲೆ ಈಗ ಒಳಗಡೆ ಲೈಟ್ ಹಚ್ಚಬೇಕಲ್ಲ, ಲೈಟ್ ಜಾಸ್ತಿ ಇರ್ಬೇಕಾ ಕಡಿಮೆ ಇರ್ಬೇಕಾ, ಅಥವಾ ಆರ್ದ್ರತೆ ಜಾಸ್ತಿ ಇದ್ರೆ ಲೈಟ್ ಹೆಚ್ಚಿಗೆ ಮಾಡ್ಬೇಕಾ, ಇದೇನಾದ್ರೂ ಲೆಕ್ಕದಂತ್ರನು? ಹೌದು, ಲೆಕ್ಕ ಇದೆ. ಅದನ್ನ ಯಾವ ರೀತಿ ಅಂತಂದ್ರೆ, ಈ ಕೋಳಿ ನಾವು ತಗೊಂಡ ಬಂದ ಮೇಲೆ ಇಲ್ಲ ಬೆಳಕಿನ ವ್ಯವಸ್ಥೆ ಕೊಡ್ಬೇಕಾಗತ್ತೆ. ಯಾವ್ದು ಕೋಳಿ ಮರಿಗಳಿಗೆ ನಾವು ಬೆಳಕಿನ ವ್ಯವಸ್ಥೆ ಜಾಸ್ತಿ ಕೊಡ್ಬೇಕಾಗತ್ತೆ, ಒಂದು 2-3 ವಾರ ಆಗದ ತಕ್ಷಣವೇ ನಾವು ಬೆಳಕಿನ ಪ್ರಮಾಣ ಕಡಿಮೆ ಮಾಡ್ಬೇಕಾಗುತ್ತೆ, ಮತ್ತೆ 5-6 ವಾರಕ್ಕ ಇನ್ನೂ ಬೆಳಕಿನ ಪ್ರಮಾಣ ಕಡಿಮೆ ಮಾಡ್ಬೇಕಾಗುತ್ತೆ. ಯಾವ ರೀತಿ ಅಂತಂದ್ರೆ, ಒಂದು ನಾವು ಉಷ್ಣತೆ ಮತ್ತು ಆರ್ದ್ರತೆ ಬಹಳ ಮುಖ್ಯ ಇದರಲ್ಲಿ. ಉಷ್ಣತೆ ಒಂದು ಕೋಳಿ ಮನೆಯಲ್ಲಿ 100 ಡಿಗ್ರಿ ಫ್ಯಾರನ್ಹೈಟ್ ಗಿಂತ ಜಾಸ್ತಿ ದಾಟಬಾರದು. ಆರ್ದ್ರತೆ 40% ಅಷ್ಟೇ ಆರ್ದ್ರತೆ ಇರಬೇಕು, ಅಂದ್ರೆ ಗಾಳಿಯಲ್ಲಿ ಇರುವಂತ ಮಾಯಿಶ್ಚರ್ ಅದು, ಗಾಳಿಯಲ್ಲಿರುವಂತ ತೇವಾಂಶಕ್ಕೆ ನಾವು ಆರ್ದ್ರತೆ ಅಂತ ಕರಿತೀವಿ. ಅದು ಎಷ್ಟು ಇರ್ಬೇಕಂದ್ರೆ 40% ಇರಬೇಕು. ಅದು ಜಾಸ್ತಿ ನಾವು 70% ಗಿಂತ ಜಾಸ್ತಿ ಇರ್ತಪ್ಪ ಅಂದ್ರೆ ಆರ್ದ್ರತೆ, ನಾವೇನು ಭತ್ತದ ಒಟ್ಟು ಇರ್ತಲ್ಲ ಅದು ಮೆತ್ತಗಾಗಿ ಬಿಡ್ತದ, ಅದು ಮೆತ್ತಗಾಗಿ ಬಿಡ್ತದ. ಅದೇ ರೀತಿಯಾಗಿ ರೋಗ ರೋಗಗಳಿಗೆ ಕಾರಣವಾಗಿಬಿಡ್ತದ, ಫಂಗಸ್ ಇನ್ಫೆಕ್ಷನ್ ಕಾರಣವಾಗುತ್ತೆ. ಆಮೇಲೆ ಇದು ಟೆಂಪರೇಚರ್ ಜಾಸ್ತಿ, ಅದು 100 ಡಿಗ್ರಿ ಫ್ಯಾರನ್ಹೈಟ್ ಯಾಕೆ ಜಾಸ್ತಿ ಇರಬಾರ್ದು ಅಂತಂದ್ರೆ, ಒಂದು ಕೋಳಿಗಳಿಗೆ ಬೆವರಿನ ಗ್ರಂಥಿಗಳು ಇರೋದಿಲ್ಲ. ಇದು ನಮ್ಗೇನ್ ಇರ್ತಕ್ಕಂದ್ರೆ, ನಾವ್ ಹೆಂಗ್ ಬಾಡಿ ಟೆಂಪರೇಚರ್ ಮೇಂಟೈನ್ ಮಾಡ್ತಾವ್ ಅಂತಂದ್ರೆ, ನಮ್ಮ ಸ್ವೆಟ್ ಗ್ಲಾಂಡ್ಸ್ ಇರ್ತಾವ ನಮ್ಮ ಬಾಡಿಯಲ್ಲಿ, ಆ ಸ್ವೆಟ್ ಗ್ಲಾಂಡ್ಸ್ ಮುಖಾಂತರ ಪರ್ಸ್ಪಿರೇಷನ್ ಅಂತ ನಾವ್ ಕರಿತೀವಿ, ಅದ್ರ ಮುಖಾಂತರ ಎವರು ಹೋಗೋದ್ರಿಂದ ನಾವು ಬಾಡಿ ಟೆಂಪರೇಚರ್ ನಮ್ಮ ದೇಹದ ಉಷ್ಣಾಂಶನ ಉಷ್ಣತೆ ಮೇಂಟೈನ್ ಮಾಡ್ತೀವಿ. ಆದ್ರೆ ಕೋಳಿಗಳಿಗೆ ಆ ಉಷ್ಣತೆ ಮೇಂಟೈನ್ ಮಾಡ್ಬೇಕಂದ್ರೆ ಬೆವರಿನ ಗ್ರಂಥಿಗಳು ಇರೋದಿಲ್ಲ. ಎರಡನೇದು, ಈ ದೇಹದ ಉಷ್ಣತೆ ಈ ನಮ್ಮ ಆಕಳ ಎಮ್ಮೆಗಳಿಗೆ ಎಷ್ಟಿರ್ತಪ್ಪ ಅಂದ್ರೆ 107 ಡಿಗ್ರಿ ಫ್ಯಾರನ್ಹೈಟ್ ನಾರ್ಮಲ್ ಉಷ್ಣಾಂಶ. ಆದ್ರೆ ಇದಕ್ಕೆ ಎಷ್ಟಿರ್ತದೆ ಕೋಳಿಗೆ ಅಂತಂದ್ರೆ, 107-108 ಡಿಗ್ರಿನೇ ಸಾಮಾನ್ಯ ಉಷ್ಣತೆ ಇರ್ತದೆ. ಉಷ್ಣತೆ ಇರ್ತದ ಒಂದೇದು, ಎರಡನೇದು ಬೆವರಿನ ಗ್ರಂಥಿಗಳು. ಹಿಂಗಾಗಿ ಬಾಡಿ ಟೆಂಪರೇಚರ್ ಮೇಂಟೈನ್ ಮಾಡೋದು ಬಹಳ ಅವಶ್ಯಕ. ಅದಕ್ಕ ಬೆವರಿನ ಗ್ರಂಥಿ ಇರಂಗಿಲ್ಲ, ನಾವೇ ಏನಾದ್ರೂ ಹೊರಗಡೆ ಮೇಂಟೈನ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಈ ಬೇಸಿಗೆ ಕಾಲ ಬಂದಾಗ ಮೇಲ್ಗಡೆ ನಾವು ಚಪ್ರ ಏನ್ ಹಾಕ್ತಿರ್ತೀವಿ, ಚಪ್ರ ಹಾಕಿದ ಕೋಳಿ ಶೆಡ್ ಏನಿರ್ತದ ಅದ್ರ ಮೇಲೆ ನಾವು ತೆಂಗಿನ ಗರಿಗಳನ್ನ ಹಾಕಬೇಕು. ಎರಡನೇದು, ಆ ಮೇಲ್ಗಡೆ ನಾವು ಸುಣ್ಣ ವೈಟ್ ವಾಶ್ ಮಾಡಬೇಕಾಗತ್ತ. ಆ ವೈಟ್ ವಾಶ್ ತೆಂಗಿನ ಗರಿಗಳನ್ನ ಹಾಕಿದ್ರೆ ಏನಾಗತ್ತ, ರಿಫ್ಲೆಕ್ಷನ್ ಆಗಿ ಸೂರ್ಯನ ಕಿರಣಗಳ ರಿಫ್ಲೆಕ್ಷನ್ ಆಗಿ ಒಳಗಡೆ ತಂಪು ತೆಗೆದುಕೊಳ್ಳೋದಲ್ಲ ಒಂದು ಅನುಕೂಲ. ಆಮೇಲೆ ನಾವು ತೆಂಗಿನ ಗರಿಗಳು ಏನಾಗಿರ್ತದೆ ಅದ್ರ ಮೇಲೆ ಏನ್ ಮಾಡಬೇಕು, ನೀರನ್ನು ಸಿಂಪಡಿಸಬೇಕು ಮೇಲ್ಗಡೆ ಚಪ್ಪರ ಮೇಲೆ. ಆ ರೀತಿ ಮಾಡೋದ್ರಿಂದ ಏನಾಗುತ್ತ, ಒಳಗಡೆ ನಾವು ಕೋಲ್ಡ್ ಕ್ಲೈಮೇಟ್ ಅಂದ್ರೆ ತಂಪಾದ ಪ್ರದೇಶ ಮೇಂಟೈನ್ ಮಾಡಕ್ ಅನುಕೂಲ. ಎರಡನೇದು ಏನ್ ಮಾಡ್ಬೇಕಂತಂದ್ರೆ, ಈ ನಾವು ಒಳಗಡೆ ನಾವು ಜಾಸ್ತಿ ಬೆಳಕಿರ್ಲಾರ್ದಂಗ ಆ ನೋಡ್ಕೋಬೇಕಂತಂದ್ರೆ ಏನ್ ಮಾಡ್ಬೇಕಂತಂದ್ರೆ, ಎರಡೂ ಸೈಡ್ನಾಗ ನಾವೇನ್ ಮಾಡಿರ್ತೀವಿ, ಮೈಯನ್ನು ಕಟ್ಟಿರ್ತೀವಲ್ಲ ವೈರ್ ಮೆಷಿನ್ ತಂಗಿ ಕ್ಯಾಲ್ರಿಯನ್ನು ಕಟ್ಟಿರ್ತೀವಿ, ಅದಕ್ಕೆ ನಾವು ಈ ಬ್ಯಾಸಿಗೆ ತಿಂದಾಗ ಆಯ್ತು ಚಳಿಗಾಲದಿಂದಾಗ ಆಯ್ತು, ನಾವು ಗೋಣ ಚೀಲಗಳನ್ನು ಕಟ್ಬೇಕು. ಗೋಣ ಚೀಲಗಳನ್ನ ಈ ಚಳಿಗಾಲದಿಂದಾಗ ಗೋಣ ಚೀಲಗಳನ್ನ ಪೂರ್ತಿ ಪ್ಯಾಕ್ ಮಾಡಬೇಕಾಗತ್ತೆ. ಯಾವಾಗ ರಾತ್ರಿ ಹೊತ್ತಿನಲ್ಲಿ ಮತ್ತೆ ಸಾಯಂಕಾಲ ಹೊತ್ತಿನಲ್ಲಿ ಯಾವಾಗ ಚಳಿ ಜಾಸ್ತಿ ಇರ್ತದೆ ಅವಾಗ. ಬ್ಯಾಸಿಗೆದಿಂದಾಗ ಏನ್ ಮಾಡ್ಬೇಕು, ಮಧ್ಯಾಹ್ನ ಹೊತ್ತಿನಾಗ ಜಾಸ್ತಿ ಬಿಸಿಲು ಇರೋದ್ರಿಂದ ಒಳಗಡೆ ಉಷ್ಣತೆ ಅವಕ್ಕೆ ಮೇಂಟೈನ್ ಆಗ್ಲಾರ್ದಂಗೆ ಬಹಳ ಕಸಿಪಿಸಿ ಅಡ್ಡಾಡಿಕೆ ಅಂತ ಆ ಕಡೆ ಮೇಂಟೈನ್ ಮಾಡ್ಲಾರ್ದಂಗ ಆ ರೀತಿ ಇರೋದ್ರಲ್ಲಿ ಏನ್ ಮಾಡ್ಬೇಕು, ಈ ಗೋಣ ಚೀಲಕ್ಕ ನಾವು ನೀರು ಹೊಡಿಬೇಕು. ಅವಕ್ಕೆ ಕ್ರಾಸ್ ವೆಂಟಿಲೇಷನ್ ಆಗೋದ್ರಿಂದ ಒಳಗಡೆ ನಾವು ಏರ್ ಕಂಡೀಷನರ್ ಹಾಕಿರ್ತೀವಿ, ಯಾವ ರೀತಿ ನಾವು ಏರ್ ಕಂಡೀಷನರ್ ಇದ್ವಿ ಆ ಟೈಪ್ ಅದಕ್ಕೆ ವಾತಾವರಣ ಕ್ರಿಯೇಟ್ ಆಗುತ್ತೆ. ಇದು ಬಹಳ ಮುಖ್ಯ. ಹೌದಲ್ರಿ. ಆಮೇಲೆ ಮಂಜುನಾಥ್ರಿ, ಈಗ ಕೋಳಿ ಮನೆಯೊಳಗ ಇಲಿ ಮತ್ತೆ ಹೆಗ್ಗಣ ಬರಬೇಡದು ಅಂತಂದ್ರ ಮನಿ ಕಟ್ಟ ಮುಂದೆ ಏನ್ ಒಂದು ಕಾಳಜಿ ತಗೋಬೇಕಾಗ್ತದ್ರಿ? ಒಂದು ಗೋಡ, ನಾವೇನು ಈಗ ನಾವು ಗೋಡಾನುಗಳನ್ನ ವ್ಯವಸ್ಥೆ ಮಾಡಿರ್ತೀವಿ. ನಾವು ಈಗ ನಾವು ಎಲ್ಲಿ ಬೇಕಲ್ಲ ಸೀಡ್ ಇರ್ಬೇಕಂತ ಬೀಜದ ಬೀಜಗಳನ್ನ ಇಟ್ಟಿರ್ತೀವಿ. ಅಲ್ಲಿ ಏನ್ ಮಾಡಿರ್ತಾರಂದ್ರೆ ಇಲಿ ಹೆಗ್ಗಣ ಬರಲಾರ್ದಂಗ ಒಂದು ಭೂಮಿಯಿಂದ 1.5 ಫೀಟ್ ಎತ್ತರದಾಗ ಅಡ್ಡಗೋಡೆ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಸೇಮ್ ಅಡ್ಡಗೋಡೆ ಭೂಮಿಯಿಂದ 1.5 ಫೀಟ್ ಎತ್ತರ, ಮತ್ತೆ ಆಮೇಲೆ ಅಡ್ಡಗೋಡೆ ಅದು 1.5 ಫೀಟ್ ಇರ್ತದೆ. ಸೇಮ್ ಅದೇ ಟೈಪ್ ಅಲ್ಲಿ ನಾವು ಕೋಳಿ ಮನೆಗಳಿಗೆ ಕೂಡ ಇಲಿ ಹೆಗ್ಗಣ ಬರಲಾರ್ದಂಗ ಅದನ್ನ ನಾವು ಅಡ್ಡಗೋಡೆ ನಿರ್ಮಾಣ ಮಾಡಿಕೋಬೇಕು. 1.5 ಫೀಟ್ ಎತ್ತರ, 1.5 ಫೀಟ್ ಅಡ್ಡಗೋಡೆ. ಈ ರೀತಿ ಏನಾಗುತ್ತ, ಇವು ಇಲಿ ಯಗ್ಗಣ ಒಂದು ಮನೆ ಒಳಗಡೆ ಬಂತಂದ್ರೆ ಅದು ಇಲಿ ಅಥವಾ ಹಾವು ಯಗ್ಗಣಗಳು ಒಂದನ್ನ ಅಥವಾ ಎರಡನ್ನ ಕುಳಿಗಳನ್ನ ಕಾಯಿಸಬಹುದು. ಆ ಬಂದು ಬೇಕನೆ ಅವು ಮೇಲ್ಗಡೆಯಿಂದ ಜಿಗಿದು ಜಿಗಿದು ಜಿಗಿದು ಅರ್ಧಕ್ಕರ್ಧ ಕುಳಿ ಮರಿ ಕೋಳಿಗಳನ್ನೆಲ್ಲ ಇದು ಸತ್ತೋತಾವ ಅಂದ್ರೆ ಬೇಕನೆ ಸತ್ತೋತಾವ. ಈ ರೀತಿಯಾಗಿ ನಾವು ಇಲಿ ಯಗ್ಗಣ ಹಾವು ಇವನ್ನ ಬೆಕ್ಕುಗಳು ಕೆಲವೊಂದು ಕೋಳಿ ಫಾರ್ಮ್ ನಾವು ಬೆಕ್ಕುಗಳನ್ನ ನೋಡಿದೀವಿ. ನಾವೇನು ತಂತಿ ಜಲ್ರಿ ಏನ್ ಮಾಡಿರ್ತೀವಿ ತಂತಿ ಜಲ್ರಿ ಒಳಗಡೆ ಬೆಕ್ಕು ಬಂತಪ್ಪ ನಾಳೆ ಅದು ಒಂದು ಕೋಳಿ ಸಾಯಿಸಬಹುದು. ಬಟ್ ಬೇರೆ ನಾವು ಕೋಳಿಗಳು ಏನಿದಾವಲ್ಲ ಆ ಬೆಕ್ಕು ಬಂದಿದ್ದು ಬೇಕನೆ ಒಂದು 15-20 ಆರ್ಯಾರು ಮೇಲೆ ಮೇಲೆ ಹಾರಿ ಎದೆಗೊಡ್ಕೊಂಡೆ ಸಾಯ್ತು. ಈ ರೀತಿಯಾಗಿ ನಾವು ನೋಡಿದೀವಿ ಕೋಳಿ ಫಾರ್ಮ್ ನೋಡಿದೀವಿ. ಈ ರೀತಿಯಾಗಿ ಈ ಬೆಕ್ಕಾಯ್ತು ಇಲಿ ಆಯ್ತು ಯಗ್ಗಣ ಆಯ್ತು ಇವನು ಬರಲಾರ್ದಂಗ ನಾವು ಕಾಪಾಡಿಕೊಳ್ಳೋದು ಬಹಳ ಅತ್ಯವಶ್ಯ. ಆಮೇಲೆ ಮಂಜುನಾಥ್ ಇನ್ನೊಂದು ಬಹಳ ಮುಖ್ಯ ಅಂತಂದ್ರೆ ನೀವು ಆಗಲೇ ಹೇಳಿದ್ರಿ 4 ಕಿಲೋ ಆಹಾರವನ್ನ ತಿಂದು 2.5 ಕಿಲೋ ದೇಹ ತೂಕವನ್ನು ಹೆಚ್ಚು ಮಾಡ್ಕೊಳ್ತಾವ ಅಂತೇಳಿ ಅಂದಾಜಾಗಿ ಅಂತಂದ್ರೆ ಈ ಆಹಾರ ಕೊಡೋದು ಬಹಳ ಮುಖ್ಯ. ಅದಕ್ಕೆ ಯಾವ ರೀತಿ ಒಂದು ಆಹಾರ ಒಂದು ಕೊಡಬೇಕು ದಿವಸ ಎಷ್ಟು ಕೊಡಬೇಕು ಇದ್ರ ಬಗ್ಗೆ ಹೇಳ್ತೀರಿ? ಆಹಾರದಂದ್ರೆ ಮೂರು ನಮೂನಿ ಆಹಾರ ಬರ್ತಾವ ರೈತ ಬಾಂಧವರೇ. ಒಂದು ಪ್ರೀ ಸ್ಟಾರ್ಟರ್ ಫೀಡ್, ಒಂದು ಸ್ಟಾರ್ಟರ್ ಫೀಡ್, ಒಂದು ಫಿನಿಷರ್ ಫೀಡ್ ಅಂತಂದ್ರೆ ಮೂರು ಬರ್ತಾವ. ಪ್ರೀ ಸ್ಟಾರ್ಟರ್ ಫೀಡ್ ಅಂತಂದ್ರೆ ಏನು ಪ್ರಾರಂಭಿಕ ಹಂತದಲ್ಲಿ ಅಂದ್ರೆ ಮರಿಗಳನ್ನ ನಾವು ತಗೊಂಡು ಬಂದಿರ್ತೀವಿ ಆ ಮರಿಗಳಿಗೆ ಒಂದು ವಾರ ತನ ನಾವು ಪ್ರೀ ಸ್ಟಾರ್ಟರ್ ಫೀಡ್ ಅಂತಿರ್ತೀವಿ. ಪ್ರೋಟೀನ್ ಪರ್ಸೆಂಟೇಜ್ ಜಾಸ್ತಿ ಇರ್ತದೆ, 22-24% ಪ್ರೋಟೀನ್ ಪರ್ಸೆಂಟೇಜ್ ಜಾಸ್ತಿ ಇರ್ತದೆ. ಅದರಲ್ಲಿ ಕಾರ್ಬೋಹೈಡ್ರೇಟ್ ಪರ್ಸೆಂಟೇಜ್ ಏನಿರ್ತದ, ಪಿಷ್ಟದ ಅಂಶ ಏನಿರ್ತದೆ ಅದು ಕಡಿಮೆ ಇರ್ತದೆ. ಮತ್ತೆ ಆಮೇಲೆ ಸೈಜ್ ಗ್ರಾನ್ಯೂಲ್ಸ್ ಏನಿರ್ತವ ಅದ್ರದ್ದು ಪ್ರಾರಂಭಿಕ ಪ್ರೀ ಸ್ಟಾರ್ಟರ್ ಫೀಡ್ ಆಗ ಅದು ಸಣ್ಣದಿರ್ತದೆ. ಅದ್ರ ಕೋಳಿ ಮರಿಗಳಿಗೆ ತಿನ್ನಕ್ಕೆ ಏನಾಗುತ್ತೆ ಅನುಕೂಲ ಮಾಡಿಕೊಂಡಂಗ ಪ್ರೀ ಸ್ಟಾರ್ಟರ್ ಫೀಡ್ ಮಾಡಿರ್ತದೆ. ಎರಡು ವಾರ ಆದ್ಮೇಲೆ 2-4 ವಾರದಿಂದ ಸ್ಟಾರ್ಟರ್ ಫೀಡ್ ಅಂತ ಕೊಡ್ತೀವಿ. ಅದರಲ್ಲಿ ಪ್ರೋಟೀನ್ ಸ್ವಲ್ಪ ಕಡಿಮೆ ಇರ್ತದ, ಪಿಸ್ತನು ಸ್ವಲ್ಪ ಮಟ್ಟ ಕರೆಕ್ಟ್ ಆಗಿರ್ತದ. ಆಮೇಲೆ ಗ್ರಾನ್ಯೂಲ್ ಸೈಜ್ ಏನಿರ್ತದ ಅದು ಮಧ್ಯಮ ಗ್ರಾನ್ಯೂಲ್ಸ್ ಇರ್ತದ, ಅದು 2-4 ವಾರದಿಂದ ನಾವು ತಿನ್ನಿಸ್ತೀವಿ. ಫಿನಿಷರ್ ಫೀಡ್ ಅಂದ್ರೆ ಏನಂತ 5ನೇ ವಾರ 6ನೇ ವಾರ ನಾವು ಕೋಳಿ ಮರಿ ತಿನ್ನಿಸ್ತೀವಿ. ಅದನ್ನ 5ನೇ 6ನೇ ವಾರಕ್ಕೆ ಅದು ಪಿಷ್ಟದ ಅಂಶ ಜಾಸ್ತಿ ಇರ್ತದ, ಪ್ರೋಟೀನ್ ಪರ್ಸೆಂಟೇಜ್ ಕಡಿಮೆ ಇರ್ತದೆ. ಆಮೇಲೆ ಗ್ರಾನ್ಯೂಲ್ ಸೈಜ್ ಅನ್ನು ದೊಡ್ಡವಿರ್ತಾವ, ಯಾಕಂದ್ರೆ ಕೋಳಿಗಳು ದೊಡ್ಡವಾಗಿರ್ತಾವ ಅದು ತಿನ್ನಕಂತ ಅನುಕೂಲ ಆಗುತ್ತೆ. ಈ ರೀತಿ 3 ನಮೂನಿ ಫೀಡ್ ಬರ್ತಾವ. ಇದರ ಆಹಾರದಲ್ಲಿ ಒಂದು ಮುಖ್ಯವಾದ ಗಮನಿಸಬೇಕಾದ ಅಂಶ ಏನಂದ್ರೆ 60% ಮೆಕ್ಕೆಜೋಳದ ಅಂಶ ಇರ್ತದೆ. ಮೆಕ್ಕೆಜೋಳದ ಅಂಶ 60% ಶೇಕಡ 60% ಇರೋದ್ರಿಂದ ಉಳಿಕೆಯ ದಿನ 40% ಏನಿರ್ತದ ನಾವು ಕಪ್ಪೆ ಚಿಪ್ಪಿನ ಪುಡಿ ಆಯ್ತು ಲವಣಾಂಶಗಳಾಯ್ತು ವಿಟಮಿನ್ಸ್ ಆಯ್ತು ಇವನ್ನೆಲ್ಲ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಆಮೇಲೆ ಈ ಶೇಂಗಾ ಹಿಂಡಿ ಆಯ್ತು ಇವನ್ನೆಲ್ಲ ಮಿಕ್ಸ್ ಮಾಡಿ ನಾವು ಆಹಾರ ತಯಾರು ಮಾಡ್ತೀವಿ. ಅದಕ್ಕೆ ರೈತ ಬಾಂಧವರು ಈ ಪ್ರೀ ಸ್ಟಾರ್ಟರ್ ಫೀಡ್ ಸ್ಟಾರ್ ಫೀಡ್ ಫಸ್ಟ್ ಗೆ ಒಂದ್ 2 ವಾರ ಹಾಕ್ರಿ, ಹೊರಗಡೆ ತಲೆ ಮೇಲೆ ಅಡ್ಜಸ್ಟ್ ಆಗ್ಬೇಕಾಗತ್ತ ಮಾಡಬೇಕಾಗತ್ತಾ. ಬಟ್ ನಂತರದ ದಿನಗಳಲ್ಲಿ ಏನಿರ್ತದಲ್ಲ 3ನೇ ವಾರ 4ನೇ ವಾರ ಏನ್ ಮಾಡ್ಬೇಕಾಗತ್ತ, ನೀವೇ ನಿಮ್ಮ ಹೊಲದಲ್ಲಿ ನಾವು ಮೆಕ್ಕೆಜೋಳ ಬೆಳ್ಕೋಬೇಕು. ನೀವು ಮೆಕ್ಕೆಜೋಳ ಬೆಳ್ಕೊಂಡು ಅದನ್ನ ಮೆಕ್ಕೆಜೋಳನ ಪುಡಿ ಪುಡಿ ಮಾಡಬೇಕು. ಅದ್ರ 60% ಮೆಕ್ಕೆಜೋಳ ಇರೋದ್ರಿಂದ ಇನ್ನೊಂದು 40% ಏನಿದೆ ಬೇರೆ ಬೇರೆ ಕಂಪನಿಗಳು ಕಾನ್ಸಂಟ್ರೇಟ್ ಫೀಡ್ ಅಂತಂದು ಅದು ಮೆಕ್ಕೆಜೋಳ ಬಿಟ್ಟು ಮೇಲೆ ಇನ್ನೇನೇ ಬೇಕಾಗುತ್ತಲ್ಲ ಲವಣಾಂಶ ಖನಿಜಾಂಶ ಗೊತ್ತು ಈ ಮತ್ತೆ ಕಪ್ಪೆ ಚಿಪ್ಪಿನ ಪುಡಿ ಆಯ್ತು ಅಕ್ಕಿ ತವಡ ಆಯ್ತು ಆಮೇಲೆ ಇವೆಲ್ಲ ಮಿಶ್ರಣ ಮಾಡಿದ್ದು ಧಾನ್ಯ ಮಿಶ್ರಣ ಏನು ಕಾನ್ಸಂಟ್ರೇಟ್ ಫೀಡ್ ಇದೆ ಅದು ಅವ್ರು ಬ್ಯಾಗ್ ಸಪ್ಲೈ ಮಾಡ್ತಾರೆ. ಆ ಬ್ಯಾಗ್ ಅನ್ನ ನಮ್ಮ ಹತ್ರ ಮೆಕ್ಕೆಜೋಳ ಫೀಡ್ ಎಲ್ಲ ಮಿಕ್ಸ್ ಮಾಡೋದು ನಾವು. ಅಂದ್ರೆ ಏನಿದೆ 40% ಉಳಿತಾಯ ನಾವು ಅಂದ್ರೆ ಮೆಕ್ಕೆಜೋಳದಲ್ಲಿ 60% ನಾವು ಖರ್ಚು ಮಾಡಬಹುದು ಅದನ್ನ ನಾವು ಉಳಿತಾಯ ಮಾಡಬಹುದು ನಮ್ಮ ಹೊಲದಾಗ ಬೆಳೆದು ಉಳಿತಾಯ ಮಾಡ್ರಂತ ನಾನು ಹೇಳ್ತಾ ಇದ್ದೆ ರೈತ ಬಾಂಧವರಿಗೆ. ಅಂದ್ರೆ ತಾವ್ ಹೇಳೋದು ಮೆಕ್ಕೆಜೋಳವನ್ನ ನಮ್ಮ ರೈತರು ಬೆಳೆದು ಅದನ್ನ ಆಹಾರದೊಳಗೆ 60% ಕೊಟ್ರೆ ಖರ್ಚು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತೀರಿ. ಮಂಜುನಾಥ್ರೆ ಇನ್ನೊಂದು ಬಹಳ ಮುಖ್ಯ ಅಂತಂದ್ರೆ ಕೋಳಿಗಳಿಗೆ ಸಾಕಷ್ಟು ರೋಗಗಳು ಬರ್ತಾವ. ಹೌದು. ಆಮೇಲೆ ಅವು ಬಹಳಷ್ಟು ಸಂಖ್ಯೆಯೊಳಗೆ ನಮ್ಮ ರೈತರು ಬೆಳೆದಾಗ ಅವಕ್ಕೆ ಅದು ಲಸಿಕೆ ಹಾಕೋದಾಗ್ಲಿ ಇಂಜೆಕ್ಷನ್ ಕೊಡೋದಾಗ್ಲಿ ಇದ್ರ ಬಗ್ಗೆ ಏನೆಲ್ಲ ಕಾಳಜಿ ವಹಿಸಬೇಕಂದ್ರೆ? ಬಹಳ ಉತ್ತಮವಾದ ಪ್ರಶ್ನೆ ಸರ್ ಇದು. ಇದಕ್ಕೆ ಏನ್ ಮಾಡ್ಬೇಕಂದ್ರೆ ರೈತವಾದರು ನಾವು ಈ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳಿದ್ರೆ ಅಂದ್ರೆ ಆರೋಗ್ಯನೇ ಮುಖ್ಯ. ನಾವು ರೋಗ ಬರಲಾರದಕ್ಕಿಂತ ಮುಂಚೆನೆ ನಾವು ಲಸಿಕೆ ಹಾಕೋದು ಬಹಳ ಮುಖ್ಯ. ಇದರಲ್ಲಿ ಮೆರಾಕ್ಸ್ ರೋಗ ಅಂತ ಬರ್ತದೆ, ಆಮೇಲೆ ರಾನಿಕಾ ಡಿಸೀಸ್ ಅಂತ ಬರ್ತದೆ, ಕಂಬೋರೋ ರೋಗ ಅಂತ ಬರ್ತದೆ, ಈ ರೋಗಗಳು ಬರ್ತವೆ. ಈ ಮೆರಾಕ್ಸ್ ರೋಗ ಅನ್ನೋದು ಜೀರೋ ಡೇ ದಿನ ಎಲ್ಲಿ ಹ್ಯಾಚರಿ ಫಾರ್ಮ್ ಇರ್ತದ ಆ ಹ್ಯಾಚರಿ ಫಾರ್ಮ್ ನಾಗನೇ ಅವರು ಇಂಜೆಕ್ಷನ್ ಕೊಟ್ಟುಬಿಟ್ಟಿರ್ತಾರೆ ನಮ್ಗೆ. ಅದು ರೈತ ಬಾಂಧವ ತಿಳಿಕಡಿಸೋಣ ಬೇಕಾಗಿಲ್ಲ. ಆ ಸೆಂಟ್ರಲ್ ಗವರ್ಮೆಂಟ್ ಇಂದನೇ ಮೊದಲಿಂದನೇ ಆರ್ಡರ್ ಆಗಿಬಿಟ್ಟಿದೆ. ಅದು ವೈರಲ್ ಡಿಸೀಸ್, ಅದು ವೈರಸ್ ನಿಂದ ಬರುವಂತ ಕಾಯಿಲೆ. ಹೀಗಾಗಿ ಅದು ಆ ರೋಗದ ವಿರುದ್ಧ ಲಸಿಕೆ ಹಾಕಿನ ಕೊಟ್ಟಿರ್ತಾರೆ. ಈ ನಾವು ಮಾಡುವುದು ಏನಂತಂದ್ರೆ 7ನೇ ದಿನಕ್ಕೆ ನಾವು ಲಸಿಕೆ ಹಾಕಬೇಕಾಗುತ್ತೆ. 7ನೇ ದಿನಕ್ಕೆ ಯಾವ್ದಂತಂದ್ರೆ ರಾನಿಕೆಟ್ ಅಂತ ರೋಗ ಬರ್ತದ, ಅದು ಆ ರಾನಿಕೆಟ್ ವಿರುದ್ಧ ನಾವು ಲಸಿಕೆ ಹಾಕಬೇಕಾಗತ್ತೆ 7ನೇ ದಿನ. ಆಮೇಲೆ 14ನೇ ದಿನ ಮತ್ತೊಂದು ಲಸಿಕೆ ಹಾಕಬೇಕಾಗತ್ತ, ಗಂಭೋರೋ ಅಂತಂದ್ರೆ ರೋಗ ಬರ್ತದೆ. ಇನ್ಫೆಕ್ಷಸ್ ಬರ್ಸಲ್ ಡಿಸೀಸ್ ಅಥವಾ ಗಂಬೋರ ರೋಗ ಅಂತ ಬರ್ತದ, ಆ ರೋಗಕ್ಕೆ ಮತ್ತೆ ನಾವು ಲಸಿಕೆ ಹಾಕಬೇಕಾಗತ್ತ. 21ನೇ ದಿನ ಏನ್ ಮಾಡಬೇಕಾಗತ್ತ, ಮತ್ತೆ ಬೂಸ್ಟರ್ ಡೋಸ್ ಆಫ್ ರಾಣಿಕೆಟ್ ಡಿಸೀಸ್ ಅದನ್ನು ನಾವು ಹಾಕಬೇಕಾಗತ್ತೆ, ಬೂಸ್ಟರ್ ಡೋಸ್ ಆಫ್ ರಾಣಿಕೆಟ್. ಇದನ್ನ ಯಾವ ರೀತಿ ಹಾಕಬೇಕು, ನಮ್ದು 500 ಕೋಳಿಗಳಿದ್ದು 200 ಕೋಳಿಗಳಿದ್ದು 100 ಕೋಳಿಗಳಿತ್ತಪ್ಪ ಅಂದ್ರೆ ಒಂದೊಂದೇ ಕೋಳಿ ಹಿಡಿದು ನಾವು ಕಣ್ಣಾಗ ಹಾಕ್ಯಂತ ಹೋಗೋದು, ಕಣ್ಣಾಗನ ಅಥವಾ ಮೂಗಿನಾಗ. ಒಂದು 1,000-3,000 ಕೋಳಿಗಳಿದ್ದು, ಒಂದು ಕೆಲವು ಈ ಕಡೆ ಉಮ್ರಾಬಾದ್ ಹೈದರಾಬಾದ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಕೋಳಿ ಫಾರ್ಮ್ಗಳಿದಾವ, ಅಲ್ಲಿ ಅವು ಲೇಯರ್ ಪೋಲ್ಟ್ರಿ ಫಾರ್ಮ್ ಇದ್ದಾವೆ. ಬಟ್ ಕೆಲವೊಂದ್ ಕಡೆ ಉಮ್ರಾಬಾದ್ ರಿಂಗ್ ರೋಡ್ ನಗರ ಬ್ರಾಯ್ಲರ್ ಪೋಲ್ಟ್ರಿ ಫಾರ್ಮ್ ಇದೆ, ಮಾಂಸದ ಕೋಳಿಗಳು ಏನಿದಾವ. ಇಲ್ಲಿನೊಂದು 5,000-10,000-20,000 ಕೋಳಿಗಳಿದಾವೆ. ಬೀದರ್ ಡಿಸ್ಟಿಕ್ನಾಗನು ಬಹಳ ಇದಾವೆ ಕೋಳಿ ಫಾರ್ಮ್. ಇಲ್ಲಿ ನಾವು ಮಾಶಾಳ, ಆಮೇಲೆ ಈ ಕಡೆ ಭೀಮಳ್ಳಿ, ಇಲ್ಲಿ ನಮ್ ಗುಲ್ಬರ್ಗಾ ಭಾಗದಲ್ಲೂ ಇದಾವೆ. ಅಲ್ಲಿ ಅವ್ರ 5,000-6,000 ಒಂದೊಂದೇ ಕೋಳಿ ಹಿಡಿದ ಆಗದ. ನಾವೇನ್ ಮಾಡ್ಬೇಕಂತ, ನಾವು ಲಸಿಕೆಗಳನ್ನ ನಾವು ನಾಳೆ ಬೆಳಿಗ್ಗೆ ಹಾಕ್ತಾ ಇದೀವಪ್ಪ ಅಂದ್ರೆ ರಾತ್ರಿ ಹೊತ್ತಾಗ ನೀರು ಕೊಡೋದು, ನೀರನ್ನ ಸ್ಟಾಪ್ ಮಾಡ್ಬೇಕು. ಯಾಕಂದ್ರೆ ಬಾಯಾರಿಕೆ ಆಗ್ಬೇಕು, ನೀರಡಿಕೆ ಆಗ್ಬೇಕು. ಬೆಳಿಗ್ಗೆ ಹೊತ್ತಿನಾಗ ಏನ್ ಮಾಡ್ಬೇಕಂತಂದ್ರೆ ನಾವು ಐಸ್ ಇರ್ತದೆ, ಹಾಲಿನ ಪುಡಿ ಬರ್ತದ, ಐಸು ಹಾಲಿನ ಪುಡಿ ಮತ್ತೆ ನಮ್ಮ ಲಸಿಕೆ ಮೂರನ್ನ ಮಿಕ್ಸ್ ಮಾಡಿ ನಾವು ಸಿಂಟೆಕ್ಸ್ ಟ್ಯಾಂಕ್ ನೀರಿನಾಗ ಹಾಕ್ಬಿಡೋದು. ನಾವು ಬೆಳಿಗ್ಗೆ ಹೊತ್ತಿನಾಗ ಆನ್ ಮಾಡಿಬಿಡೋದು ಅವನ್ನ. ಆನ್ ಮಾಡಿದ ತಕ್ಷಣ ಎಲ್ಲಾ ಕೋಳಿಗಳು ನೀರಡಿಕೆ ಆಗಿರ್ತದೆ, ಅವನ್ನ ವ್ಯಾಕ್ಸಿನ್ ತಮ್ಮ ಬಾಯಿ ಮುಖಾಂತರ ಕುಡಿದು ಬಿಡ್ತಾವೆ. ಈ ರೀತಿನೂ ಅವಕ್ಕ ನಾವು ಕೋಳಿಗಳನ್ನ ನಾವು ರೋಗನ್ನ ತಡೆಗಟ್ಟಬಹುದು. ಸರಿಗ ಇಷ್ಟೆಲ್ಲ ನಮ್ಮ ರೈತರು ಕಷ್ಟಪಟ್ಟು ಎಲ್ಲ ಕೋಳಿಯನ್ನ ಒಳ್ಳೆ ರೀತಿ ಸಾಕಿದ್ಮೇಲೆ ಮಾರಾಟ ಮಾಡೋದು ಬಹಳ ಮುಖ್ಯ ಇರ್ತದೆ. ಯಾಕಂತಂದ್ರೆ ಮಾರಾಟ ಒಳಗೆ ಬಹಳಷ್ಟು ಸಮಸ್ಯೆಗಳು ಇರ್ತಾವ, ಒಳ್ಳೆ ರೇಟ್ ಸಿಗೋದಿಲ್ಲ. ಈ ಮಾರಾಟ ಮಾಡೋಕು ಮತ್ತೆ ಇದ್ರೊಳಗೆ ಏನಾದ್ರು ಕಾಂಟ್ರಾಕ್ಟ್ ಫಾರ್ಮಿಂಗ್ ಏನಾದ್ರು ಮಾಡ್ಕೊಳ್ಲಿಕ್ಕೆ ನಮ್ಮ ರೈತರಿಗೆ ಅವಕಾಶಗಳು ಅದಾವ ಅಂತ ಹೆಂಗ? ಹೌದೌದು, ಇದೆ ಖಂಡಿತವಾಗಿ. ರೈತರಿಗೆ ಏನ್ ಮಾಡ್ಬೇಕಂತಂದ್ರೆ, ಒಂದು ನಮ್ ಶ್ರಾವಣ ಮಾಸ ಬಂದಾಗ ಕೋಳಿ ಸಾಕಾಣಿಕೆ ಮಾಡ್ಬೇಕು. ಶ್ರಾವಣ ಮಾಸ ಅಂತ ಹಬ್ಬಗಳು ಬಂದಾಗ ಜಾಸ್ತಿ ಕೋಳಿ ತಿನ್ನೋರು ಇರಂಗಿಲ್ಲ, ಮೊಟ್ಟೆ ತಿನ್ನೋರು ಇರಂಗಿಲ್ಲ. ಅಂತ ಟೈಮ್ಗೆ ಕೋಳಿ ಸಾಕಿ ಈ ಹಬ್ಬ ಹರಿದಲ್ಲಿ ಬಂದ್ರೆ ಕೋಳಿ ಮಾರಾಟ ಮಾಡ್ಕೊಂಡು ಹೋಗುದು. ಅದು ಒಂದು ಮಾರ್ಕೆಟಿಂಗ್ ಟ್ರೆಂಡ್ ಅದು, ನಿಮ್ದು ಬಿಸಿನೆಸ್ ಪ್ಲಾನ್ ಅದು, ಬಿಸಿನೆಸ್ ಟೆಕ್ನಿಕ್ ಅನ್ಬೋದು ನಾವು. ಎರಡನೇದ್ ಏನಂತಂದ್ರೆ, ಆಮೇಲೆ ಸಮ್ಮರ್ ಸೀಸನ್ ನಾಗ ಹೀಟ್ ಜಾಸ್ತಿ ಆಗುತ್ತೆ ಅಂತ ಕೋಳಿ ತಿನ್ನೋದನ್ನು ಕಡಿಮೆ ಮಾಡ್ತಾರ. ಬಟ್ ಇತ್ತೀಚಿನ ದಿನಗಳಲ್ಲಿ ಸಮ್ಮರ್ ಸೀಸನ್ ನಾಗೂ ಧಾರ್ಮಿಕ ಸಂಪ್ರದಾಯ ಅವು ಇರೋದ್ರಲ್ಲಿಂದ, ಮತ್ತೆ ಹಬ್ಬಗಳು ಜಾಸ್ತಿ ಇರೋದ್ರಲ್ಲಿಂದ, ಹಬ್ಬಗಳು ಅನ್ನೋದಕ್ಕಿಂತ ಬೇರೆ ಬೇರೆ ಸಮಾರಂಭಗಳು ಇರೋದ್ರಲ್ಲಿಂದ ಅದೇನು ಕೋಳಿ ತಿನ್ನೋರು ಜಾಸ್ತಿ ಇರೋದ್ರಿಂದ ಕೋಳಿ ಜಾಸ್ತಿ ಅಂತ ಇದ್ದಾರೆ. ಈಗಲೂ ನಡೀತಾ ಇದೆ, ಒಳ್ಳೇದನ್ನೇ ಅದು. ಎರಡನೇದ ಏನ್ ಮಾಡ್ಬೇಕಂತಂದ್ರೆ, ನಾವು ಈ ನಾವು ನಮ್ಮೂರಿನಾಗ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ನೋಡ್ಕೋಬೇಕು. ಎಷ್ಟು ಜನ ತಿಂತಾ ಇದಾರೆ ಅಂತಂದ್ರೆ, ಒಂದು ಈ ನಮ್ಮೂರಿನಾಗ ಒಂದು 50-60 ಜನ ತಿಂತಾರೆ, ಸುತ್ತಮುತ್ತ ಪ್ರದೇಶದಾಗ ಒಂದು 100 ಜನ ತಿಂತಾ ಇದಾರೆ ಅಂದ್ರೆ, ನಾವು 200-300 ಕೋಳಿ ಸಾಕ್ಬೇಕಷ್ಟೇ. ಮ್ಯಾಕ್ಸಿಮಮ್ ಅಂದ್ರೆ 500 ಕೋಳಿ ಸಾಕೋದು. ನಾವೇನ್ ಮಾಡ್ಬೇಕು, ಹೋಲ್ಸೇಲ್ ಮಾರಾಟ ಮಾಡೋದಕ್ಕಿಂತ ರಿಟೇಲ್ ಆಗೇನೆ ದಿನ ಒಂದು ಕೋಳಿ, ದಿನ ಒಂದು 20-30 ಕೋಳಿಗಳನ್ನ, ಯಾವಾಗ ಒಂದುವರೆ 2 ಕೆಜಿ ಆಗ್ತಾ ಇರ್ತಾವ ಕೋಳಿ, 5 ವಾರ ಆಗ ತಕ್ಷಣನೇ 1.75 2 ಕೆಜಿ ಆಗ್ತಾ ಇದಾವ. ಏನ್ ಮಾಡ್ಬೇಕು, ನಾವು ಈ ಕೋಳಿಗಳನ್ನ ಮಾರಾಟ ಮಾಡಕ್ ಸ್ಟಾರ್ಟ್ ಮಾಡೋದು. ಮಾರಾಟ ಮಾಡಕ್ ಸ್ಟಾರ್ಟ್ ಮಾಡೋ ತಕ್ಷಣ ಸುತ್ತಮುತ್ತಿದ್ದವರು ನಾವು ರಿಟೇಲ್ ನಾಗ ಅಂತಂದ್ರೆ 1 ಕೆಜಿಗೆ 80 ರೂಪಾಯಿ 90 ರೂಪಾಯಿ ಕೊಡ್ತಾ ಇರ್ತದೆ. ಅಂದ್ರೆ ಲೈವ್ ಬರ್ಡ್ ಬಾಡಿ ವೇಟ್ ಹೇಳ್ತಾ ಇದ್ದೀವಿ. ಅದು 2 ಕೆಜಿ ಇತ್ತಪ್ಪ ಅಂದ್ರೆ 160 ರೂಪಾಯಿ 200 ರೂಪಾಯಿಗೆ ನಾವು ಒಂದು ಕೋಳಿನಾಗ ನಾವು ಕೊಡಬಹುದು. ನಾವು ಈ ರೀತಿ ಕೊಟ್ಟಕೊಂಡು ರೈತರಿಗೆ ದಿನ ಒಂದು 20-30 ಕೋಳಿ ಹೋದ್ರೆ ನಾನು ಅವರಿಗೆ ಲಾಭ ಆಗುತ್ತೆ ಖಂಡಿತವಾಗಿ. ಇಲ್ಲ ನಾನು ಒಂದು 1,000-5,000-10,000 ನೀವು ಕೋಳಿ ಸಾಕಿದ್ರೆ ಅದನ್ನ ರಿಟೇಲ್ ಅಲ್ಲೂ ಮಾರಾಟ ಮಾಡಬಹುದು. ಹೋಲ್ಸೇಲ್ ಆಗಿ ತಗೊಂಡ್ರೆ ನಾವು ಮಾರ್ಕೆಟಿಂಗ್ ನಾವು ಹೈದರಾಬಾದ್ ರೇಟ್ ಏನಿತ್ತು, ಇಲ್ಲಿ ಸೊಲ್ಲಾಪುರ ರೇಟ್ ಏನಿದೆ ನಮ್ ಗುಲ್ಬರ್ಗದಲ್ಲಿ, ಅವು ಸ್ಟಡಿ ಮಾಡ್ಬೇಕಾಗುತ್ತೆ. ಇದು ಸ್ವಲ್ಪ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಚೆನ್ನಾಗಿ ರೇಟ್ ಇತ್ತಪ್ಪ ಅಂದ್ರೆ ಅಲ್ಲಿ ಯಾರು ನಮ್ ರಿಲೇಷನ್ ಇತ್ತಪ್ಪ ಅಂದ್ರೆ ಅಲ್ಲಿಗಾದ್ರೂ ನಾವು ಮಾರಾಟ ಮಾಡಿದ್ವಿ. ಇಲ್ಲಿ ನಮ್ ಗುಲ್ಬರ್ಗದಲ್ಲಿ ನಾವು ಇಲ್ಲಿ ಚೆನ್ನಾಗಿತ್ತಪ್ಪ ಅಂದ್ರೆ ಇಲ್ಲಿ ಆದ್ರೂ ನಾವು ತಗೊಂಡ್ ಬಂದು ರೇಟ್ ಎಕ್ಕಿರುತ್ತ ನೋಡಿಕೊಂಡು ನಾವು ಸ್ಟಡಿ ಮಾಡಿ ಅಂದ್ರೆ ಆನ್ಲೈನ್ ನಾಗೇನೆ ನಾವು ಯಾವ ರೀತಿ ಏನಿದೆ ಅಂತ ನಾವು ತಿಳ್ಕೋಬೇಕಾಗಿರ್ತದೆ. ನಾವು ಬರೀ ಕೋಳಿ ಬಳಸೋದಷ್ಟೇ ಮುಖ್ಯ ಅಲ್ಲ, ಹೋಲ್ಸೇಲ್ ಮಾರಾಟ ಮಾಡೋದ್ರೆ ಹೈದರಾಬಾದ್ ರೇಟ್ ಏನಿದೆ ಹೋಲ್ಸೇಲ್, ಈ ಪ್ರತಿ ದಿನ ಪೇಪರ್ನಾಗೂ ಅದ್ರದ್ದು ಸುಗುಣ ರೇಟ್ ಎಷ್ಟು ಇದೆ, ಮಾರ್ಕೆಟ್ ರೇಟ್ ಎಷ್ಟಿದೆ ಅಂತ ಅವ್ರು ಕೊಟ್ಟಿರ್ತಾರೆ. ಅದ್ರ ಬಗ್ಗೆ ನಾವು ಜ್ಞಾನ ಸಂಪಾದಿಸಬೇಕು, ಅದನ್ನ ಏನು ಯಾವ ರೀತಿ ಮಾರಾಟ ಮಾಡಬೇಕು ಅಂತ ಗೊತ್ತು ಮಾಡ್ಕೋಬೇಕು. ಅಲ್ಲ ಸರ್, ಕಾಂಟ್ರಾಕ್ಟ್ ಫಾರ್ಮಿಂಗ್ ಏನಾದ್ರೂ ಇದ್ರೆ ಬಂದವಂತ? ಹೌದೌದು, ಅದನ್ನ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಈ ಕಾಂಟ್ರಾಕ್ಟ್ ಫಾರ್ಮಿಂಗ್ ಏನಂತಂದ್ರೆ, ಈ ಮಾರುಕಟ್ಟೆಯಲ್ಲಿ ಇರುವಂತಹ ಏರಿಳಿತ ಏನಿದೆ ಅಲ್ಲ ಬೆಲೆ ಏರಿಳಿತ, ಅದು ಇದಕ್ಕೆ ಸಮಸ್ಯೆ ಆಗಂಗಲ್ಲ ರೈತರಿಗೆ. ಯಾಕಾಗದಲ್ಲ ಅಂತಂದ್ರೆ, ನಾವು ಕಾಂಟ್ರಾಕ್ಟ್ ಫಾರ್ಮಿಂಗ್ ಏನಂತಂದ್ರೆ, ಒಂದು ರೈತ ಒಂದು ಈ ಒಂದು ಕಂಪನಿ ಅವ್ರಿಗೆ ನಾವು ಒಂದು ಒಪ್ಪಂದ ಆಗಿರೋದು. ಒಂದು ರೈತ ಒಂದು ಕಂಪನಿ, ಕಂಪನಿ ಮತ್ತೆ ಕೆಲ ರೈತರ ಅಜಿಕೆ ಮಾಡ್ತಾರ ಅಲ್ಲ, ಅದು ಆಗಲ್ಲ. ಇವ್ರು ಏನ್ ಮಾಡ್ಕೊಂತಾರ ಅಂದ್ರೆ ರೈತರ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಂತ. ಇದು ಜಮಖಂಡಿ, ರಬಕವಿ, ಬನಹಟ್ಟಿ, ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ ಆ ಕಡೆಲ್ಲ ಬಹಳ ನಡೀತಾ ಇದೆ. ಇಲ್ಲಿ ನಮ್ ಗುಲ್ಬರ್ಗಾ ಭಾಗದಲ್ಲಿ ಮಾಡ್ಬೇಕಂತ ಟ್ರೈ ಮಾಡ್ತಾ ಬರ್ತಾ ಇದಾರೆ ಅವರು. ಬಟ್ ಅದು ಬಿಸಿಲಿನ ಸಮಸ್ಯೆ ಇರೋದ್ರಲ್ಲಿ ಅವರು ಇಂಪ್ಯಾಕ್ಟ್ ಆಗ್ತಾ ಇದಾರೆ. ಬಟ್ ಆದ್ರೂ ಅವರಿಗೆ ಮನವರಿಕೆ ಮಾಡಿ ನಾವು ತರಿಸ್ತಾ ಇದೀವಿ ಅವ್ರನ್ನ. ಬಟ್ ಅದನ್ನ ನಾವು ರೈತರು ನೀವು ನಿಮ್ ಮಟ್ಟದಾಗ ನೀವು ಇತ್ತಪ್ಪ ನೀವು ಸಂಪರ್ಕ ಮಾಡಬಹುದು ಅವ್ರನ್ನ. ಇದು ಏನಂತಂದ್ರೆ ಒಂದು ರೈತರು ತಮ್ಮ ಹೊಲದಾಗ ಶೆಡ್ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಅವು ಫೀಡ್ರರ್ಸ್, ವಾಟರರ್ಸ್, ಬ್ರೂಡರ್ ಗಾರ್ಡ್ ಅಂತ ಏನಿರ್ತಾವ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಅವನ್ನೆಲ್ಲ ನಾವು ಖರೀದಿ ಮಾಡಬೇಕಾಗತ್ತ ಅಂದ್ರೆ ನೀರು ಉಳಿಕೆ, ಮೇವು ಉಳಿಕೆಗಳನ್ನ, ಬ್ರೂಡರ್ ಗಾರ್ಡ್ಸ್ ಅನ್ನ ಲೈಟ್ಗಳ ವ್ಯವಸ್ಥೆ, ವಿದ್ಯುತ್ ಶಕ್ತಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಅವೆಲ್ಲ ಆಮೇಲೆ ದಿನ ಫೀಡ್ ಹಾಕೋದು, ಮೇಂಟೆನೆನ್ಸ್ ಮಾಡೋದಲ್ಲಿ ನಾವು ಕೋಳಿ ಸಾಕಾಣಿಕೆ ವ್ಯವಸ್ಥೆ ಮಾಡೋದು ನಮ್ದು ಕೆಲಸ, ಆದ್ರೂ ರೈತರ ಕೆಲಸ. ಕಂಪನಿ ಕೆಲಸ ಏನು? ಫೀಡ್ ಕೊಡೋದು, ಕೋಳಿ ಕೊಡೋದು, ಆಮೇಲೆ ಏನಾದ್ರು ಸಮಸ್ಯೆ ಆಯ್ತಪ್ಪ ಅಂತಂದ್ರೆ ಈ ಫೋನಿನ ಮುಖಾಂತರ ಆಯ್ತು, ಇಲ್ಲಪ್ಪ ಅಂದ್ರೆ ಅಲ್ಲಿಗೆ ಬಂದನೆ ಒಬ್ಬರು ಎಕ್ಸ್ಪರ್ಟ್ ಇರ್ತಾರ, ನಿಮ್ಮಲ್ಲಿ ಸಮೀಪದಲ್ಲಿರ್ತ ಪಶು ವೈದ್ಯರುಗಳಾಯ್ತು, ಇಲ್ಲಪ್ಪ ನಮ್ಮ ಕೃಷಿ ವಿಜ್ಞಾನಕ್ಕೆ ಪ್ರಾಣಿ ವಿಜ್ಞಾನಿಗಳು ಇರ್ತಾರೆ, ಅವರಲ್ಲಿ ಬಂದಾದ ಸಂಪರ್ಕ ಮಾಡಿ ಆ ಸಮಸ್ಯೆನ ನೀವು ಬಗೆಹರಿಸಬಹುದು. ಅಂದ್ರೆ ಸರಿಗ ಮೊದಲಿಗೆ ಒಂದು ರೇಟ್ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಹೆಂಗಂತಾರೆ ಅವರು? ಹೌದು, ಇದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಏನಿರ್ತದ ಆ ವರ್ಷದಾಗ ಅಂದ್ರೆ ಐದಾರು ತಿಂಗಳದೊಳಗ ಏನು ರೇಟ್ ಎಷ್ಟು ಕಡಿಮೆ ಆಗ್ತಿರ್ತದ ಅದು ಲೈವ್ ಬರ್ಡ್ಸ್ ಬಾಡಿ ವೇಟ್ ಅಂದ್ರೆ ಜೀವಂತ ಇರುವಂತ ಕೋಳಿಗೆ ಒಂದು ಕೆಜಿಗೆ ಎಷ್ಟು ನಾವು ತಗೊಂತೀವಿ ಅಂತಂದ್ರೆ ಮೊದಲೇ ಫಿಕ್ಸ್ ಮಾಡಿಬಿಟ್ಟಿರ್ತಾರ, ಅದು ರೈತರಿಗೆ ಮತ್ತೆ ಅದು ಕಂಪನಿ ಅವರಿಗೆ ಅಗ್ರಿಮೆಂಟ್ ಆಗಿಬಿಟ್ಟಿರ್ತದೆ. ಇದರಿಂದ ಏನೊಂದು ಅನುಕೂಲ ಆಗುತ್ತೆ ಅಂದ್ರೆ ರೈತರಿಗೆ ಒಂದು ನಿನಗ ಕಂಪನಿ ಜೊತೆಗೆ ಮೊದಲೇ ರೇಟು ಡಿಸೈಡ್ ಆಗಿಬಿಟ್ಟಿರ್ತದ, ನೀನು ಎಷ್ಟು ಕೋಳಿ ಬದುಕ್ತಿದ್ದಿ ಅದ್ರ ಮೇಲೆ ನೀನು ಒಂದು ಅಂದಾಜು ಮಾಡ್ಕೋಬಹುದು, ನೀನು ನನಗೊಂದು ಕೋಳಿಗಳು ಒಂದೊಂದು ಎರಡು ಕೆಜಿ ತೂಕ ಬರ್ತಾವ, ಒಂದು ಸಾವಿರ ಕೆಜಿ ಇದೆ, ಎರಡು ಸಾವಿರ ಕೆಜಿ ಬರ್ತದ, ಎರಡು ಸಾವಿರ ಕೆಜಿ ಇಂಟು ಒಂದು ಅರವತ್ತು ರೂಪಾಯಿ ಇಂತ ಬಂದ್ರೆ ಅರವತ್ತು ಇಂಟು ಅರವತ್ತು ನಾಳೆ ಎಷ್ಟು ಮಾಡಬಹುದು ಅಂತ ಒಂದು ನನ್ನ ಐಡಿಯಾ ಬಂದ್ಬಿಡ್ತೀನಿ. ಅಂದ್ರೆ ಮಂಜುನಾಥ್ ತಾವ್ ಹೇಳೋದು ಕಂಪನಿ ಜೊತೆಗೆ ಮೊದಲೇ ಒಂದು ರೇಟ್ ಇರ್ತಾ, ರೇಟ್ ವರ್ಷವಿಡೀ ಅಂದ್ರೆ ಕಾಂಟ್ರಾಕ್ಟ್ ಪೀರಿಯಡ್ ನಲ್ಲಿ ಹೆಚ್ಚಾಗ್ಲಿ ಕಡಿಮೆ ಆಗ್ಲಿ ಅದೇ ರೇಟಿಗೆ ಅವರು ರೈತರ ಹತ್ರ ತಗೊಳ್ತಾರೆ. ಹೌದು, ಅದು ವೆಹಿಕಲ್ ನಿಮ್ಮನೆಗೆ ಬಂದು ನಿಮ್ಮಲ್ಲಿ ತಗೊಂಡು ಹೋಗೋದ್ರಿಂದ ನಮ್ಗೆ ಟ್ರಾನ್ಸ್ಪೋರ್ಟೇಷನ್ ತಲುಪೇನೆ ಇರಂಗಿಲ್ಲ ರೈತರಿಗೆ. ನಾವು ಗುಲ್ಬರ್ಗಕ್ಕೆ ತಗೊಂಡೋಗು, ಬಿಜಾಪುರಕ್ಕೆ ತಗೊಂಡೋಗು, ರೈತರಿಗೆ ತಗೊಂಡೋಗಿ ಎಲ್ಲಿ ಅಲ್ಲಿ ಹೋಲ್ಸೇಲ್ ಇದಾರೆ ಅಲ್ಲಿಗೆ ತಗೊಂಡೋಗಿ ಮಾರಾಟ ಮಾಡೋ ಭ್ರಮೇನೂ ಬರಂಗಿಲ್ಲ. ಅಂದ್ರೆ ಅಂದ್ರೆ ತಾವ್ ಹೇಳೋದು ಕಾಂಟ್ರಾಕ್ಟ್ ಫಾರ್ಮಿಂಗ್ ನಮ್ಮ ರೈತರು ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಮಾಡ್ಕೊಂಡು ಮಾಡಿದ್ರೆ ಒಂದು ಲಾಭ ಹೆಚ್ಚಾಗ್ತದೆ ಅಂತ ಹೇಳ್ತಾ ಇದ್ರೆ. ಇನ್ನು ನಮ್ ಕಾರ್ಯಕ್ರಮ ಕೇಳ್ತಾ ಇರೋ ನಿಮ್ಮನ್ನ ಮಾತಾಡಬೇಕು, ನಿಮ್ ಜೊತೆಗೆ ಇನ್ನು ಹೆಚ್ಚಿನ ವಿಷಯ ಚರ್ಚೆ ಮಾಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ? 9449 2368 6868 ರೈತ ಬಂದ್ರೆ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, 9449236868 ಈ ಮೊಬೈಲ್ ನಂಬರ್ಕ ನೀವು ಫೋನ್ ಮಾಡಿ ಮಂಜುನಾಥ್ ಪಾಟೀಲ್ ಅವ್ರ ಜೊತೆಗೆ ಎಲ್ಲಾ ವಿಷಯವನ್ನ ಚರ್ಚೆ ಮಾಡುವುದು. ಇದರಿಗೆ ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ರಂತ ಮಂಜುನಾಥ್ ಪಾಟೀಲ್ ಅವರಿಗೆ, ಎಲ್ಲ ರೈತ ಬಾಂಧವರ ಪರವಾಗಿ ಮತ್ತು ಆಕಾಶವಾಣಿ ಕಲಬುರಗಿ ಕೇಂದ್ರದ ಪರವಾಗಿ ಧನ್ಯವಾದ ಹೇಳ್ತಿದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ತಜ್ಞವಾಣಿಯಲ್ಲಿ ಮಾಂಸದ ಕೋಳಿ ಸಾಕಾಣಿಕೆ ಈ ಕುರಿತು ಡಾ ಮಂಜುನಾಥ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಈಗ ಕೇಳಿ ಭೀಮಣ್ಣ ಸುತಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಸುತ್ತ ಹೋದ ಅಮೃತವನ್ನು ಕವಿಯಲೇ ಇಲ್ಲ. ಇದೇ ಕಲಾವಿದರೆಂದು ಕೇಳಿ ಇನ್ನೊಂದು ಭಜನೆ ಪದ. Yeah.